ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 35%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 50%, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 30%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 10%, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 25%, ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 40% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದು. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದರೆ ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ಮಣ್ಣಿನ ಮಗ, ದೇಸಿ ಭತ್ತದ ತಳಿ ಸಂರಕ್ಷಣೆ, ಈ ವಿಷಯವಾಗಿ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದ ರೈತರಾದ ಶ್ರೀರಾಮ್ ಮೂರ್ತಿ ಅವರೊಂದಿಗಿನ ಸಂದರ್ಶನ. ಮಣ್ಣಿನ ಮಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸುರಪುರ ತಾಲೂಕು ಕಕ್ಕೇರ ಗ್ರಾಮದ ಯುವ ಸಾವಯವ ಕೃಷಿಕರಾಗಿರುವಂತಹ ಶ್ರೀರಾಮ್ ಮೂರ್ತಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದೇಶಿ ಭತ್ತದ ತಳಿಗಳನ್ನ ಬೆಳೆಯುವಂತಹ ಒಂದು ರೂಢಿಯನ್ನ ಮಾಡಿಕೊಂಡು ಬಂದಿದ್ದಾರೆ, ಮತ್ತು ಅದರ ಮೂಲಕವಾಗಿ ನಮ್ಮ ಒಂದು ಸಮಾಜಕ್ಕೆ ಅವರು ಸೇವೆ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ಕೂಡ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಯಾವ ಭತ್ತಗಳನ್ನ ಅವರು ಬೆಳೀತಾ ಇದ್ದಾರೆ ಅನ್ನೋದನ್ನ ಅವರಿಂದ ಕೇಳೋಣ. ನಮಸ್ಕಾರ ಶ್ರೀರಾಮ್ ಮೂರ್ತಿ. ನಮಸ್ಕಾರ. ತಮ್ಮ ಕೃಷಿ ಎಷ್ಟು ಕ್ಷೇತ್ರದೊಳಗದ? ನಮ್ಮ ಕೃಷಿ ಏನದ, ಒಂದು 5 ಎಕರೆಯಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನಮ್ಮ ಭೂಮಿ 20 ಎಕರೆವರೆಗೆ ಇದ್ರು ಅದು ಮಾಡೋದಾಗಲಾರದಕ್ಕೆ ನಾವು ಸಾವಯವದಲ್ಲಿ ಸ್ವಲ್ಪ ಅಳವಡಿಸಿಕೊಂಡು 5 ಎಕರೆ ಮಾತ್ರ ಸಾವಯವದಲ್ಲಿ ಅಳವಡಿಸಿಕೊಂಡಿದ್ವಿ. ಮುಂದೆ ಬರ್ತಾ ಒಟ್ಟು ಭೂಮಿಗೆ ವಿಸ್ತರಣೆ ಮಾಡೋ ಯೋಚನೆ ಇದೆ ನಮಗೆ. ಈಗೇನಾದ ನಾವು ಸಾವಯವದಲ್ಲಿ ಮಾವು ಮತ್ತೆ 3 ಎಕರೆ ಪ್ರದೇಶದಲ್ಲಿ ಮಾವು, ಅದರಲ್ಲಿ ಅಂತರ ಬೆಳೆಯಾಗಿ ತೊಗರಿ ಬೆಳಿತಾ ಇದ್ದೀವಿ. ಆಮೇಲೆ 1-2 ಎಕರೆ ಪ್ರದೇಶದಲ್ಲಿ ದೇಶಿ ಭತ್ತ ಬೆಳಿತಾ ಇದ್ದೀವಿ. ಅನಂತರ ಏನಾದ ದೇಶಿ ಭತ್ತದಲ್ಲಿ ಹೆಚ್ಚಾಗಿ ನವರ ಬೆಳೆಯೋದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ನವರ ತಳಿ ಕೆಂಪಕ್ಕಿ, ಅದು ಯಾಕಂತಂದ್ರೆ ಅದು ಔಷಧಿ ತಳಿ ಆಗಿದೆ, ನಾನಾ ತರದ ರೋಗಗಳನ್ನು ಹತೋಟಿ ಮಾಡುವಂತ ಶಕ್ತಿ ಅದಕ್ಕಿದೆ. ಇವತ್ತಿನ ದಿವಸ ಏನಂತಂದ್ರೆ ಈಗ ರಾಸಾಯನಿಕಗಳ ಪ್ರಭಾವದಿಂದಾಗಿ ನಾನಾ ತರದ ರೋಗಗಳು ಬರ್ತಾ ಇದ್ದಾವೆ ಜನಗಳಿಗೆ. ಆ ತರದ ಸಮಸ್ಯೆ ನಮಗೂ ಇತ್ತು, ನಮ್ಮ ಕುಟುಂಬದವರಿಗೆ ಆ ಸಮಸ್ಯೆ ಇತ್ತು. ಹಿಂಗಾಗಿ ಏನಾದ ದೇಶಿ ತಳಿಗಳನ್ನು ಯಾಕೆ ಮಾಡಬಾರ್ದು ಅಂತ ನಾವು ವಿಚಾರ ಮಾಡಿದೀವಿ. ಅದ್ರ ಮೇಲೆ ಸಾವಯವ ಅಂತ ಒಂದು ವಿಚಾರ ನಮಗೆ ತಲೆಗೆ ಬಂದ್ಬಿಟ್ಟಿತ್ತು. ಸಾವಯವ ವಿಚಾರ ಬಂತು, ಸಾವಯವ ಎಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ಬರೇ ಸಾವಯವ ಅಂದ್ರೆ ಸಾಕಾಗಲ್ಲ, ಈ ಸಾವಯವಕ್ಕೆ ಒಗ್ಗಿಕೊಳ್ಳುವಂತ ತಳಿಗಳು ದೇಶಿ ತಳಿಗಳಾಗಬೇಕು. ಅದ್ರಾಗ ನಾವು ಬಹುರಾಷ್ಟ್ರೀಯ ಕಂಪನಿಗಳಿಂದ ನಾವು ಮುಕ್ತಿ ಪಡಿಬೇಕು ಮೇನ್. ಅದು ಮುಕ್ತಿ ಪಡಿಬೇಕಾಯ್ತಂದ್ರೆ ಈ ಹೈಬ್ರಿಡ್ ತಳಿಗಳು ಆವಳಿಯಿಂದ ತಪ್ಪಿಸಿಕೊಳ್ಬೇಕಾಯ್ತಂದ್ರೆ ನಮ್ಮ ದೇಶಿ ತಳಿಗಳೇ ನಮ್ಗೆ ಬೇಕಾಗಿರ್ತಾವ. ಈಗ ನಮ್ಮ ಅನುಭವದಿಂದ ಕಂಡಿದ್ದೇನಂತಂದ್ರೆ ಈ ಹೈಬ್ರಿಡ್ ತಳಿಗಳು ಇದಾವಲ್ಲ, ಅವೆಲ್ಲ ಏನಾದ ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರ, ಸಾಕಷ್ಟು ಕೀಟನಾಶಕ, ಸಾಕಷ್ಟು ಶ್ರಮ ವಹಿಸಿದಾಗ ಮಾತ್ರ ಹೆಚ್ಚಿಗೆ ಇಳುವರಿ ಕೊಡ್ತಾವೆ. ಅಂದ್ರೆ ಹೆಚ್ಚಿಗೆ ಇಳುವರಿ ಕೊಟ್ಟಷ್ಟೇ ನಮಗೆ ಕಾಣ್ತದ, ಆದ್ರೆ ಅದರಿಂದ ಲಾಭ ಕಡಿಮೆ ಆಗಿಬಿಡ್ತದೆ, ಅದರಿಂದ ಅದು ಆಹಾರ ಏನಾದ ವಿಷಪೂರಿತ ಆಹಾರ ಆಗ್ತದ. ಇವತ್ತಿನ ದಿವಸ ನಮ್ಮ ರಾಸಾಯನಿಕ ಕೃಷಿ ಹೆಂಗಿದೆ ಅಂತಂದ್ರೆ ಅದರಲ್ಲಿ ನಾವು ಸಾಮಾನ್ಯವಾಗಿ 114 ಬಗೆಯ ಕೀಟನಾಶಕಗಳು, ಅಂದ್ರೆ ಎಲ್ಲ ಕೆಮಿಕಲ್ಸ್ ಇವೆಲ್ಲ 114 ಬಗೆಯ ಕೀಟನಾಶಕಗಳು ಇದಾವೆ, 72 ಬಗೆಯ ಶಿಲೀಂದ್ರನಾಶಕಗಳು ಇದಾವೆ, ಮತ್ತೆ 50 ಬಗೆಯ ಕಳೆನಾಶಕ ಇದಾವೆ, 20 ಬಗೆಯ ಸಸ್ಯವರ್ಧಕಗಳಂತ ಬಳಸ್ತಾರೆ, ಅವು ಒಂದು 20 ಬಗೆ ಇದಾವೆ. ಇವೆಲ್ಲ ಟೆಕ್ನಿಕಲ್ ನೇಮ್, ಬ್ರಾಂಡ್ ನೇಮ್ ತಗೊಂಡ್ರೆ ಇನ್ನೂ ಬಹಳಷ್ಟು ಆಗ್ತವೆ. ಇಷ್ಟೆಲ್ಲ ಕೆಮಿಕಲ್ಸ್ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ನಾವು ಭೂಮಿಗೆ ಸುರಿತಾ ಇದ್ದೀವಿ, ಬೆಳೆ ಮೇಲೆ ಸುರಿತಾ ಇದ್ದೀವಿ, ಆಮೇಲೆ ನೀರಿನಲ್ಲಿ ಕಲುಷಿತ ಆಗ್ತಾ ಇದೆ, ಈ ಅಂತರ್ಜಲ ಕಲುಷಿತ ಆಗ್ತಾ ಇದೆ, ಆಮೇಲೆ ವಾತಾವರಣದಲ್ಲಿ ಸೇರ್ಕೊಂತ ಇದಾವೆ, ಆಹಾರದಲ್ಲಿ ಸೇರ್ಕೊಂತವೆ, ಭೂಮಿಗೂ ಸೇರ್ಕೊಂಡು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾಶಪಡಿಸ್ತಾವೆ. ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಇದಾವೆ. ಇದರಿಂದ ಬರಂತ ಆರೋಗ್ಯ ಸಮಸ್ಯೆಗಳಿಗೆ ಪರಿಷ್ಕಾರ ಡಾಕ್ಟರ್ಗಳಿಂದ ಕಂಡಿಡಕ್ ಆಗಲ್ಲ. ಯಾಕಂತಂದ್ರೆ ಅವರು ಇಷ್ಟೆಲ್ಲ ಕೀಟನಾಶಕಗಳನ್ನ ಟೆಸ್ಟ್ ಮಾಡುವಂತ ಲ್ಯಾಬ್ ಎಲ್ಲಿ ಸಿಗ್ತದ? ಸಿಗಲ್ಲ. ಹಿಂಗಾಗಿ ಇದೆಲ್ಲ ಆಗುವಂತ ತೊಂದರೆ ಅವ್ರಿಗೆ ಗೊತ್ತಾಗಲ್ಲ. ಹಿಂಗಾಗಿ ಕೆಲವೊಂದು ಕೀಲಿನ ಸಮಸ್ಯೆ ಯಾರಿಗಿದೆ ಅವರಿಗೆಲ್ಲ ಏನಾದ ಈ ಆಸ್ಪತ್ರೆಗಳಲ್ಲಿ ಯಾವುದೇ ಪರಿಣಾಮ ಆಗಲಾರದೆ ಸಮಸ್ಯೆಯಿಂದ ಬಳತಾ ಇದ್ದಾರೆ. ಈಗ ಅಂತವರಿಗೆಲ್ಲ ನಮ್ಮ ನವರಾಕಿ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಅದು ಆಸ್ಪತ್ರೆಯನ್ನು ನೀಗಲಾರದಂತ ಈ ವೈದ್ಯಕೀಯದಲ್ಲಿ ಏನ್ ನೀಗಲಾರದಂತ ಈ ಕೀಲು ನೋವು ಏನ ಇದೆ ಅಲ್ಲ ಅದನ್ನೆಲ್ಲ ಏನಾದ ಬರೀ ಅಕ್ಕಿ ಊಟ ಮಾಡಿದ್ರಿಂದ ಕಂಟ್ರೋಲ್ ಆಗಿದೆ. ಅದು ನಮ್ಮ ಸ್ವತಃ ಅನುಭವಕ್ಕೆ ಬಂದ. ಯಾಕಂತಂದ್ರೆ ನಮ್ಮ ಕುಟುಂಬ ಸದಸ್ಯರ ಕೀಲು ನೋವಿನಿಂದ ಬಳತಾ ಇರೋದ್ರಿಂದ ಅದರ ಪರಿಣಾಮ ನಮ್ಗೆ ಕಂಡುಕೊಳ್ಳಕ ತಡ ಆಗಲಿಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಾಗಿ ಬಿಡ್ತಿ. ನಮಗೆ ನವರ ಅಕ್ಕಿ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಹೆಂಗ? ಈ ನವರ ಅಕ್ಕಿ ಬಗ್ಗೆ ಗೊತ್ತಾಗಿದ್ದಂತಂದ್ರೆ ಮೊದಲ ನಾವೆಲ್ಲ ಈ ಒಂದು 10-15 ವರ್ಷ ಅಂದ್ರೆ ಅದಕ್ಕೂ ಒಂದು 25-30 ವರ್ಷದಿಂದ ನಾವು ದೇಶಿ ತಳಿಗಳು ನಮ್ಮಲ್ಲಿ ಇದ್ದವು. ಅವಾಗ ನಾವು ಹಸಿರು ಕ್ರಾಂತಿ ಏನ ಪ್ರಭಾವ ಏನೈತಿ ಅದರ ಪ್ರಭಾವಕ್ಕೊಳಗಾಗಿ ನಾವ್ ಏನ್ ಮಾಡ್ತಿದ್ದೀವಿ, ನಾವೆಲ್ಲ ಏನಾದ ಈ ಸುಧಾರಿತ ತಳಿ ಬೆಳಿಬೇಕು, ಹೈಬ್ರಿಡ್ ತಳಿ ಬೆಳಿಬೇಕು ಅಂತಂದ ಕೇಸಿ ಹೈಬ್ರಿಡ್ ತಳಿ ಸುಧಾರಿತ ತಳಿಗಳು ಹೆಚ್ಚು ಒತ್ತು ಕೊಟ್ಟಕಂತ ಬಂದಿದ್ವಿ. ದೇಶಿ ತಳಿಗಳನ್ನ ಬೆಳೆಯಂತವರಿಗೆ ನಾವೇ ಮಾಹಿತಿ ಹೇಳ್ತಿದ್ದೇವೆ. ಆಗ ನೀವೆಲ್ಲ ದೇಶಿ ತಳಿ ಯಾಕೆ ಬೆಳಿತೀರಿ, ಈ ಸುಧಾರಿತ ತಳಿ ಸಂಶೋಧನೆ ಕೇಂದ್ರಗಳಿಂದ ಬಿಡುಗಡೆ ತಳಿ ಬೆಳೀರಿ, ಆನಂತರ ನಿಮಗೆ ಒಳ್ಳೆ ಇಳುವರಿ ಬರ್ತಂತ ಹಿಂಗೆಲ್ಲ ಹೇಳ್ತಿದ್ವಿ. ಅವಾಗ ಆ ತಳಿಗಳ ಮಹತ್ವ ಗೊತ್ತಾಗಿದ್ದಿಲ್ಲ ನಮಗೆ, ದೇಶಿ ತಳಿಗಳ ಮಹತ್ವ. ಆನಂತರ ನಮ್ಗೆ ಗೊತ್ತಾಗಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ, ಅಷ್ಟೊತ್ತಿಗೆಲ್ಲ ಅಳದು ಹೋಗ್ಬಿಟ್ಟಿದ್ದು. ಮತ್ತೆ ಇದನ್ನ ಎಲ್ಲಿಂತಂದ್ರೆ ಅದು ಏನಾದ ನಮ್ ಅಳದು ಹೋಗ್ಬಿಟ್ಟು ಅಂತ ತಿಳ್ಕೊಂಡಾಗ ಎಲ್ಲೋ ಕೆಲವು ರೈತರು ಅವನು ಉಳಿಸಿಕೊಂಡು ಬಂದಿದ್ದಾರೆ. ಈಗ ಅಂತವನ್ನೆಲ್ಲ ನಾವು ಕಂಡಿಡಿಯಕ್ ಆಗಲಿಲ್ಲ. ಅದು ಎಲ್ಲಿದ್ದವೋ ಎಲ್ಲಿಲ್ಲ ಗೊತ್ತಾಗಲಾರದಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ಒಂದ್ಸಲ ಪೇಪರ್ ನಲ್ಲಿ ಒಂದು ಲೇಖನ ಬಂದಿತ್ತು, ಈಗ ನವರ ಭತ್ತ ಕೇರಳ ಮೂಲದ ಬೆಳೆದಿದ್ದೇವೆ ಅಂತಂದ ಕೇಸಿ ಅವರು ಪೇಪರ್ ನಲ್ಲಿ ಕೊಟ್ಟಿದ್ರು. ಅದಷ್ಟೇ ನಮ್ಗೆ ಮಾಹಿತಿ ತಲೆಯಲ್ಲಿ ಉಳಿದಿತ್ತು. ಆನಂತರ ಅದನ್ನ ಹುಡುಕಬೇಕಾದ್ರೆ ಮತ್ತೆ ಅಲ್ಲಿ ಸಿಗ್ತದೆ, ಅಲ್ಲಿ ಹೋಗ್ಬೇಕು, ಎಲ್ಲ ಸಮಸ್ಯೆ ಇದ್ವು. ಕೆಲ ದಿವಸದಂತನೇ ಆದ ಈ ಕುಂಬಳೂರಿನಲ್ಲಿ ಶರಣ ಮುದ್ದಣ ಸಾವಯವ ಕೃಷಿಕರ ಅಂತ ಒಂದು ಪರಿವಾರ ಇದೆ, ಅಲ್ಲಿ ಆಂಜನೇಯ ಅಂತ ಇದ್ರು, ಅವರು ಕಡೆಲೆಸಿ 30 ತಳಿ ಸಂರಕ್ಷಣೆ ಮಾಡಿದ್ದಾರಂತ ಒಂದ್ಸಲ ಪೇಪರ್ ನಲ್ಲಿ ಬಂದಿತ್ತು. ಅದನ್ನ ಮೊಬೈಲ್ ನಂಬರ್ ಹಿಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡು ಫಸ್ಟಿಗೆ ನಮ್ಗೆ ಇಷ್ಟೆಲ್ಲ 30 ತಳಿ ದೇಶಿ ತಳಿಗಳು ಉಳಿದಿದ್ದಾವ ಅಂತಂದ್ರೆ ನಮ್ಗೆ ನಂಬಕ್ ಆಗ್ಲಿಲ್ಲ. ಅವರಿಗೆ ನಾವು ಆಂಜನೇಯ ಅವರಿಗೆ ಕೇಳಿದೆ, ನೀವೆಲ್ಲ ಇಷ್ಟೆಲ್ಲ ತಳಿಗಳು ಇದಾವ ಅಂತ ಹೇಳ್ತಾರಲ್ಲ, ಇವೆಲ್ಲ ದೇಶಿ ತಳಿಗಳು ಎಂಬುದಕ್ಕೆ ಏನ್ ಕಾತ್ರಿ ಅಂತ ನಾ ಹೇಳಿದೆ. ಅಂದ್ರೆ ಅವ್ರು ಅವಾಗ ಹೇಳಿದ್ರು, ನಮ್ದೊಂದು ಸಂಸ್ಥೆನಾದ ಈ ತರ ಏನಾದ ನಾವು ಎಲ್ಲೆಲ್ಲಿ ಒಂದೇ ತೆನೆ ಸಿಕ್ಕರು ಒಂದೇ ಕಾಳು ಸಿಕ್ಕರು ಸಮೇತ ತಗೊಂಡ್ಬಂದು ಸಂರಕ್ಷಣೆ ಮಾಡಿದೇವ ಅವನು, ಹೀಗಾಗಿ ನಮ್ಮ ಎಲ್ಲ ದೇಶಿ ತಳಿಗಳೇ ಅಂತಂದ್ರೆ ಬರೋಬ್ಬರ. ಈಗ ನವರ ಅಕ್ಕಿ ಮೇಲೆ ಇಷ್ಟು ಒಂದು ವಿಶ್ವಾಸ ಬೆಳಿಬೇಕು ಅಂತಂದ್ರೆ ಅದರ ಹಿನ್ನೆಲೆ ಏನಾದ್ರೂ ಇರಬೇಕು, ಅದಕ್ಕೆ ಏನಾದ್ರೂ ನೀವು ಒಮ್ಮೆ ಅದನ್ನ ಹೋಗಿ ಇದನ್ನ ತರಬೇಕು ಅನ್ನುವಂಥದ್ದು ಹೆಂಗ್? ಹಿನ್ನೆಲೆ ಇತ್ತು ಮೊದಲೆಲ್ಲ ಏನಾದ ಅದ್ರ ಬಗ್ಗೆ ಏನಾದ ಪೇಪರ್ ನಲ್ಲಿ ಕೇಳಿದ್ವಿ, ಆಮೇಲೆ ಬರೀ ಜನ ಹೇಳದಷ್ಟೇ ಕೇಳಿದ್ವಿ. ರೈತರು ಅಲ್ಲಿ ಹೇಳ್ತಾ ಇದ್ರು, ಈ ಸಾವಯವ ರೈತರು ಈ ದೇಶಿ ತಳಿಗಳು ಸಂರಕ್ಷಣೆ ಮಾಡಬೇಕಂತ. ಈ ಒಂದು 15-20 ವರ್ಷ ಮೊದಲೇ ಈ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಸಾಹಿತ್ಯ ಬರೀತಿದ್ರು ಈ ಸಾವಯವ ಕೃಷಿ ಬಗ್ಗೆ. ಹೀಗಾಗಿ ಮೊದಲೇ ಸ್ವಲ್ಪ ಮಾಹಿತಿ ಇತ್ತು, ಅದನ್ನ ತಳಿಗಳನ್ನ ಹಿಡಿಯಬೇಕಾದ್ರೆ ಕಷ್ಟ ಆಗಿತ್ತು ಅವಾಗ. ಈಗ ಅದು ನಮಗೆ ಅದೃಷ್ಟ ಅವಶ್ಯತ ಒಂದು ಆಂಜನೇಯ ಅವ್ರ ಕಡೆಯಿಂದ ಒಂದು 100 ಗ್ರಾಮ್ ನಮಗೆ ನವರ ಸಿಕ್ಕಿಬಿಟ್ಟಿತ್ತು. 100 ಗ್ರಾಮ್ ತಂದ್ರಿ? 100 ಗ್ರಾಮ್. ಅದೇ 100 ಗ್ರಾಮ್ ಸಿಗ್ಲಿಕ್ಕಂತಂದ್ರೆ ಇವತ್ತು ಈ ಮಟ್ಟಕ್ಕೆ ಇರ್ತಿದ್ದಿಲ್ಲ ನಾವು, ಈ ತರ ಮಾಡಕ್ ಆಗ್ತಿಲ್ಲ. ಅದೇ 100 ಗ್ರಾಮ್ಲಿಂತಾನೆ ನಾವು ಮುಂದುವರೆದಿವಿ. ಅದೇ 100 ಗ್ರಾಮ್ ತಗೊಂಡ್ಬಂದು ಅದನ್ನೇ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದು 3-4 ಕಿಲೋ ಬೀಜ ನಾವು ಬೆಳ್ಕೊಂಡು ಆಮೇಲೆ ಅದರಲ್ಲಿಂತ ಮತ್ತೆ 1 ಚೀಲ ಬೆಳ್ಕೊಂಡು ಆನಂತರ ದೇವೇಂದ್ರಪ್ಪ ಅವ್ರಿಗೆ ಅರ್ಧ ಕೊಟ್ಟು ನಾವು ಅರ್ಧ ಮಾಡಿಕೊಂಡು ಅದನ್ನ ಹಂಗೆ ಮುಂದೆ ಡೆವಲಪ್ ಮಾಡ್ಕೊಂತ ಬಂದಿದ್ದೀವಿ. ಅದನ್ನ ಎಷ್ಟು ಟೈಮ್ ಹಿಡಿತು ನಿಮಗೆ ಇಷ್ಟೆಲ್ಲ? ಇಷ್ಟೆಲ್ಲ ಹಿಡಬೇಕಾಯ್ತಂದ್ರೆ ನಾವು 1999 ಸ್ಟಾರ್ಟ್ ಮಾಡಿದವ್ರು 2011 ತನಕ ಟೈಮ್ ಹಿಡಿತು ನಮಗೆ. ಒಂದೆರಡು ವರ್ಷ ನಿಮಗೆ? 2 ವರ್ಷ ಅಭಿವೃದ್ಧಿ ಆಗೋದಕ್ಕೆ ಟೈಮ್ ಹಿಡಿದದ. 2 ವರ್ಷ ಹಿಡಿದೆ. ಮತ್ತೆ ಈ ಭಾಗದೊಳಗೆ ಈ ಭತ್ತದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು, ಇದು ಇಂತಹದ್ದ ಇಷ್ಟು ಬಹಳ ಚಲೋ ಅದಿದು ಅಂತ ವಿಚಾರ ಮಾಡಿದಾಗ ನೀವು ಹೆಂಗ್ ಮುಂದುವರೆದ್ರಿ? ಹೆಂಗ್ ನಿಮಗೆ ಪ್ರೋತ್ಸಾಹ ಸಿಕ್ತು ಇದ್ರ ಬಗ್ಗೆ? ಪ್ರೋತ್ಸಾಹ ಏನಂತಂದ್ರೆ ನಮ್ಮ ಈ ಸಹಜ ಸಮೃದ್ಧ ಅಂತ ಒಂದು ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಇದೆ. ಈ ಆ ಸಂಸ್ಥೆಯವರ ಪ್ರೋತ್ಸಾಹದಿಂದ ಹಂಗೆ ಮುಂದುವರೆದ್ದೆ. ಅವ್ರ ಏನಾದ ಕೆಲವು ಕಡೆ ಪ್ರೋಗ್ರಾಮ್ಗಳು ಮಾಡಿದ್ರು, ಅವ್ರ ಜಿಲ್ಲೆಗೆ ಒಬ್ಬರಿಬ್ಬರು ಅಂತ ಸಾವಿರ ರೈತರನ್ನ ಗುರುತಿಸಿ ಅವ್ರ ಕಡೆಯಿಂದ ಡೆಮೋ ಮಾಡಿಸಿದ್ರು. ಅಂದ್ರೆ ಅವರು 44 ತಳಿ ಒಬ್ಬರು ಮಾಡಿದ್ರು, ಒಂದು 52 ತಳಿ ಒಬ್ಬರು ಮಾಡಿದ್ರು, 15 ತಳಿ ಒಬ್ಬರು, ಯಾರು ತಳಿ ಸಂರಕ್ಷಣೆ ಯಾರು ಮಾಡ್ತಾರೋ ಅವರಿಗೆಲ್ಲ ಬೀಜಗಳನ್ನು ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರೆಲ್ಲ ಒಂದು ಜಿಲ್ಲೆಗೆ ಒಬ್ಬರಿಬ್ಬರು ಇರೋ ಹಂಗೆ ಅವರೆಲ್ಲ ಅಭಿವೃದ್ಧಿ ಮಾಡ್ಕೊಂತ ಬಂದಿದ್ರು. ಆದ್ರೆ ನಮ್ಮ ಇನ್ನ ಬೀದರ್ ಗುಲ್ಬರ್ಗ ಜಿಲ್ಲೆದಾಗ ಇನ್ನ ಯಾರು ಬಂದಿಲ್ಲ ಸಂರಕ್ಷಣೆ ಮಾಡೋ. ನಾವಿಬ್ಬರೇ ಇದ್ದೀವಿ ಗುಲ್ಬರ್ಗ ಜಿಲ್ಲೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಯಾದಗಿರಿ ಡಿಸ್ಟಿಕ್ ನಲ್ಲಿ ಇದ್ದೀವಿ ನಾವು, ಇನ್ನು ಗುಲ್ಬರ್ಗದಲ್ಲಿ ಇನ್ನು ಯಾರಿಲ್ಲ. ಅಂದ್ರೆ ಭತ್ತ ಆಗ್ಲಿ ಅಥವಾ ಬೇರೆ ದೇಶಿ ತಳಿಗಳನ್ನ ಯಾರು ಅಭಿವೃದ್ಧಿ ಮಾಡೋರು ಯಾರು ಇಲ್ಲ? ಇದಾರೆ, ಗುಂಡೇನಟ್ಟಿಯಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಆಮೇಲೆ ಮಾಡಿದಾರ ಅವರು 80 ತಳಿ ಮಾಡಿದ್ದಾರೆ. ಭತ್ತನೆ ಮತ್ತೆ ಬೋರೇಗೌಡರು ಅಂತ ಕೇಸಿ ಅವರು ಶಿವಳ್ಳಿ ಗ್ರಾಮದವರು, ಅವರು ಸಂರಕ್ಷಣೆ ಮಾಡಿದ್ದಾರೆ. ಕಿರುಗಾವಲ ಗ್ರಾಮದವರು ಸೈಯದ್ ಗಣಿ ಅಂತ ಅವರು ಸಂರಕ್ಷಣೆ ಮಾಡಿದ್ದಾರೆ. ಮತ್ತೆ ಅನಂತರ ಏನಾದ ರೇವಣಸಿದ್ದಪ್ಪ ಅವರು ಮತ್ತೆ ಜಂಬನಗೌಡ ಅಂತ ಕೇಸ್ ಅವರೆಲ್ಲ ಒಂದೇ ಕಡೆ ಇದ್ದಾರೆ, ಅಲ್ಲಿ ಮಸ್ಕಿ ಹತ್ರ ಸಿನ್ನೂರು ತಾಲೂಕಾ ಹತ್ರ ಅವರು ಸಂರಕ್ಷಣೆ ಮಾಡಿದ್ದಾರೆ. ಆನಂತರ ಆಂಜನೇಯ ಅವರು ಫಸ್ಟ್ ನಮಗೆ ದಾರಿ ತೋರಿಸಿದವರು. ಇಷ್ಟೆಲ್ಲ ಜನ ಇದ್ದಾರೆ ಅಂದ್ರೆ ಅಲ್ಲಲ್ಲಿ ಪ್ರಯತ್ನ ನಡೆದದ, ಅಲ್ಲಲ್ಲಿ ಪ್ರಯತ್ನ ನಡೆದದ, ಸಂರಕ್ಷಣೆ ಮಾಡಂತಾರ ಮುಂದಕ್ಕೆ ಬರ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕಂತಾನು ಈಗ ಎಲ್ಲರಿಗೆ ತಿಳುವಳಿಕೆ ಬರ್ತಾ ಇದೆ. ಮೊದಲೆಲ್ಲ ಕೆಲವು ಮಂದಿ ಸಂರಕ್ಷಣೆಗೆ ಅಷ್ಟೇ ಮೀಸಲಾಗಿದ್ದಾರೆ, ಇನ್ನು ಕೆಲವು ರೈತರು ಏನಾದ ನಮ್ಮಂತ ರೈತರು ಸ್ವಲ್ಪ ಮುಂದುವರೆದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಬೆಳೆದು ಅದನ್ನು ಊಟ ಮಾಡಕ್ ಗ್ರಾಹಕರಿಗೆ ಸಪ್ಲೈ ಮಾಡುವಂತ ಮಟ್ಟಕ್ಕೆ ಬಂದಿದ್ದಾರೆ. ಇನ್ನು ಕೆಲವರು ಏನಾದ್ರು ಗ್ರಾಹಕರಿಗೆ ತಲುಪಿಸುವಂತ ಮಟ್ಟಕ್ಕಿನ್ನ ಬಂದಿಲ್ಲ, ಅವರು ಬರೀ ತಳಿಗಳನ್ನು ಉಳಿಸೋದಷ್ಟಕ್ಕೆ ಪರಿಮಿತವಾಗಿದ್ದಾರೆ. ಅವರು ಈ ತರ ಮುಂದೆ ಅಭಿವೃದ್ಧಿ ಹೊಂದಿ ಎಲ್ಲರೂ ಈ ದೇಶಿ ತಳಿಗಳನ್ನು ಬೆಳೆಯುವಂತ ರೈತರ ಪ್ರಮಾಣ ಹೆಚ್ಚಾಗಬೇಕಂತ ನಾವು ಇದು ಮಾಡ್ತಾ ಇದ್ದೀವಿ. ಯಾರಾದ್ರೂ ನಿಮಗೆ ಬೀಜ ಕೇಳಿದ್ರು ಅಂತಂದ್ರೆ ನೀವು ಅವರಿಗೆ ಕೊಡ್ತೀರಿ? ಯಾರ ರೈತರು ಸಾವಯವ ರೈತರು ಯಾರ್ಯಾರು ಕೇಳಿದ್ರು ಅವರಿಗೆ ಬೀಜ ನಾವು ಸಪ್ಲೈ ಮಾಡ್ತೀವಿ. ಮಾಡ್ತೀರಿ? ನಿಮ್ಮಲ್ಲಿ ನವರ ಅಲ್ಲದೆ ಮತ್ತೆ ಯಾವ್ದು ತಳಿಗಳದಾವ? ನನ್ನ ಹತ್ರ ಇರೋಂತವ ನವರ ಜೊತೆಗೆ ಅಂಬೆ ಮೊಹರು, ಮತ್ತೆ ಗೌರಿ ಸಣ್ಣ, ಸೇಲಂ ಸಣ್ಣ, ಮತ್ತೆ ಇದು ಗಂಧಸಾಲ, ಇಷ್ಟು ತಳಿಗಳನ್ನ ನಾವು ಉಳಿಸಿಕೊಂಡಿದ್ದೀನಿ. ಉಳಿದ ತಳಿಗಳಾದ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇವೇಂದ್ರಪ್ಪ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ಟು 5 ಎಕರೆದೊಳಗೆ ತಾವು ಬೆಳೀತಾ ಇದ್ದೀರಿ ಸದ್ಯಕ್ಕೆ? 2 ಎಕರೆಯಲ್ಲಿ ಭತ್ತ ಮಾಡಿದ್ದೀವಿ. 2 ಎಕರೆಯೊಳಗೆ ಭತ್ತ? 2 ಎಕರೆ ಮಾತ್ರ ಭತ್ತ ಬೆಳೀತಾ ಇದ್ದೀವಿ. ಎಷ್ಟು ಇಳುವರಿ ಬರ್ತದೆ ನಿಮಗೆ? ಅದು ನಮಗೆ ಏನಂತಂದ್ರೆ ಫಸ್ಟ್ ಟೈಮ್ ನಾವು ಏನಾದ ಒಂದು ಮಡಿಲಿಂದ ಸ್ಟಾರ್ಟ್ ಮಾಡಿದ್ದೀವಿ, 1.5 ಎಕರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂತಂದ್ರೆ ಈಗ ಮೊದಲೇ ಈಗ ಸಾವಯವದಲ್ಲಿ ಅನುಭವ ಇದ್ದಿಲ್ಲಲ್ಲ, ಹಿಂಗಾಗಿ ನಾವು ಏನಾದ 1.5 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆದ್ರೆ ನಾವು ಹೇಳಕ್ಕಾದ್ರೆ ಅನುಭವ ಇದ್ದಿಲ್ಲ, ಅದು ಏನು ಗೊಬ್ಬರ ಹಾಕಲಾರ್ದ ಏನು ಬೇತಿದೆ ಅಂತ ಎಲ್ಲ ಜನ ಇದು ಮಾಡ್ತಿದ್ರು. ಹಿಂಗಾಗಿ ಏನಾದ್ರು ನಾವು 1.5 ಎಕರೆಯಲ್ಲಿ ನೀವು ಸ್ಟಾರ್ಟ್ ಮಾಡ್ರೆ ಆಮೇಲೆ ನಿಮಗೆ ಗೊತ್ತಾಗ್ತ ಅಂತ ಹೇಳಿದ್ರು ಸಹಜ ಸಮೃದ್ಧವ್ರು. ಹಿಂಗಾಗಿ ನಾವು 1.5 ಎಕರೆ ಹೊಲದಲ್ಲಿ ಶುರು ಮಾಡಿದೀವಿ. ಮೊದಲನೇ ಸಲ ಏಕದಮ್ ರಾಸಾಯನಿಕ ಗೊಬ್ಬರ ನಿಲ್ಲಿಸಿಬಿಟ್ಟದ್ರಿಂದ ಏನಾಯ್ತು, ಅದು ಬೆಳೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಸುಮ್ಮನೆ ಎಕರೆಗೆ 5-6 ಚೀಲ ಬಂದಿತ್ತು. ಆಮೇಲೆ 1 ಎಕರೆಗೆ ವಿಸ್ತರಣೆ ಮಾಡಿದ್ವಿ. 1 ಎಕರೆಗೆ ವಿಸ್ತರಣೆ ಮಾಡಿ ಅದೇ 7-8 ಚೀಲನ ಇಳುವರಿ ಬಂತು, ಹೆಚ್ಚಿಗೆ ಬರಲಿಲ್ಲ. ಆಮೇಲೆ ಮತ್ತೆ ಅದನ್ನು ಈ ಸಲ 1 ಎಕರೆಗಿಂತ ಹೆಚ್ಚಿಗೆ ಮಾಡಿದ್ವಿ. ಈ ಸಲ ಎಕರೆಗೆ 15 ಚೀಲ ತನ ಇಳುವರಿ ಬಂತು. ಅಂದ್ರೆ ಅದಕ್ಕೆ ಪೋಷಕಾಂಶಗಳನ್ನ ಹೆಂಗ್ ಕೊಟ್ರಿ? ಪೋಷಕಾಂಶಗಳೇನಿಲ್ಲ, ಎಲ್ಲಾರ ರಾಸಾಯನಿಕ ಗೊಬ್ಬರ ಕೊಡೋದು ಎಲ್ಲ ನಿಲ್ಲಿಸಿಬಿಟ್ಟಿದ್ವಿ, ಕೀಟನಾಶಕ ಹೊಡೆಯೋದು ನಿಲ್ಲಿಸಿಬಿಟ್ಟಿದ್ವಿ. ಕೇವಲ ಜೀವಾಮೃತ ಮತ್ತೆ ಮನೆಯಲ್ಲಿರುವಂತಹ ಕೊಟ್ಟಿಗೆ ಗೊಬ್ಬರ ಮಾತ್ರ ಉಪಯೋಗ ಮಾಡಿದ್ವಿ. ಆ ತರ ಮಾಡಿದಾಗ ಏನಾಯ್ತು, ಪ್ರತಿಯೊಂದು ಬೆಳೆಗೂ ಪ್ರತಿಯೊಂದು 6 ತಿಂಗಳು ಒಂದೊಂದು ಬೆಳೆಗೂ ಭೂಮಿಯಲ್ಲಿ ಸತ್ವಿನ ಪ್ರಮಾಣ ಹೆಚ್ಚಾಕಿಂತ ಬಂದೈತಿ. ಅಂದ್ರೆ ನಾವು ಏನು ಕೊಳ್ಳಾರದ ನಿಲ್ಲಿಸಿಬಿಟ್ಟದಕ್ಕ ಬೆಳಿಬಾರ್ದಾಗಿತ್ತು. ಅದು ನಾವೆಲ್ಲ ತಿಳ್ಕೊಂಡ ಪ್ರಕಾರ ಅಂತಂದ್ರೆ ನಾವು ಏನು ಗೊಬ್ಬರ ಹಾಕಲಾರ್ದ ಏನು ಬೆಳೆದಿಲ್ಲ ಅಂತ ರೈತ ತಿಳ್ಕೊಂಡಿರ್ತಾರ. ಆ ಪ್ರಕಾರ ಆದ್ರೆ ನಾವು ಏನು ಕೊಳ್ಳಾರ್ದ ಬಿಟ್ಟುಬಿಟ್ಟದಕ್ಕ ಅದು ಭೂಮಿಯ ಸತ್ವಿರಲಾರ್ದ ಬೆಳೆ ಏನು ಬೆಳಿಬಾರ್ದಾಗಿತ್ತು. ಅಂತದ ಅದು ಏನಾಗ್ಯದ, ವರ್ಷಕ್ಕಿಟ್ಟು ಹೆಚ್ಚಿಗೆ ಬೆಳಕಂತ ಹೊಂಟದ. ಮೊದಲನೇ ಬೆಳೆಗಿಂತಲೂ 2ನೇ ಬೆಳೆಗೆ ಹೆಚ್ಚಿಗೆ ಇಳುವರಿ ಬಂದದ, 2ನೇ ಬೆಳೆಗಿಂತಲೂ 3ನೇ ಬೆಳೆಗೆ ಹೆಚ್ಚಿಗೆ ಇಳುವರಿ ಬಂದದ. ಸಾವಯವ ಗೊಬ್ಬರ ಅಷ್ಟೇ ಉಪಯೋಗ ಮಾಡೋದ್ರಿಂದ, ಅಂದ್ರೆ ಸಾವಯವ ಗೊಬ್ಬರ ಅಷ್ಟೇ ಉಪಯೋಗ ಮಾಡೋದ್ರಿಂದ ನಮ್ಗೆ ಗೊತ್ತಾಗೋದು ಏನಂತಂದ್ರೆ ವರ್ಷದಿಂದ ವರ್ಷಕ್ಕ ಭೂಮಿ ಫಲವತ್ತ ಆಗ್ತಾ ಇರ್ತದೆ. ಏನು ನೀವು ಹೊಲದೊಳಗೆ ಏನು ಶೇಷ ವಸ್ತುಗಳು ಇರ್ತಾವ, ಈ ಹುಲ್ಲನ್ರಿ ದಂಟನ್ರಿ ಎಲ್ಲ ಅಲ್ಲೇ ಹೊಲಕ್ಕೆ ಬಿಡ್ತೀರಿ? ಹುಲ್ಲು ದನಗಳಿಗೆ ಉಪಯೋಗ ಮಾಡ್ಕೊಂತೀವಿ. ದನಗಳಿಗೆ ಉಪಯೋಗ ಆಗಂತ ವಸ್ತುವನ್ನ ಒಯ್ದು ದನಗಳಿಗೆ ಉಪಯೋಗ ಮಾಡ್ಕೊಂತೀವಿ. ಪಟ್ಟಿಗೆ ಗೊಬ್ಬರ ಹಾಕ್ತಿವಿ. ಕೊಯ್ಲಿ ಪೈಲಿ ಕಸ ಕಡ್ಡಿ ಏನಿದ್ದದ ಅಲ್ಲಿ ಒಳಗೆ ಮಾಡ್ತೀವಿ. ಆಮೇಲೆ ಏನಾದ್ರೆ ಅದು ನಾವು ಸಾವಯವ ಕೃಷಿ ಆಗಿರೋದ್ರಿಂದ ಉಳುಮೆ ಮಾಡ್ತೀವಿ. ಅದನ್ನ ನೈಸರ್ಗಿಕ ಕೃಷಿ ಆದ್ರೆ ಅದನ್ನ ಉಳುಮೆ ಸಮೇತ ಮಾಡೋದಿಲ್ಲ. ಈಗ ಮಾವು 3 ಎಕರೆ ಹೊಲದಲ್ಲಿ ಮಾವು ಮಾಡಿದ್ದೇವೆ, ಅದನ್ನ ಸಾವಯವ ಅಲ್ಲ, ಅದು ನೈಸರ್ಗಿಕ. ಹೆಂಗದು ನೈಸರ್ಗಿಕ ಅಂತಂದ್ರೆ ಅಲ್ಲಿ ನಾವು ನೈಸರ್ಗಿಕ ಕೃಷಿಯಲ್ಲಿ ಉಳುಮೆ ಮಾಡಬಾರ್ದು. ಮೊದಲನೇ ನಾವು ನೆನಪಿಟ್ಕೋಬೇಕಾದ ಅದು ಏನಂತಂದ್ರೆ ಉಳುಮೆ ಮಾಡಬಾರ್ದು. ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರುವಂತ ಎರೆಹುಳುಗಳ ನಾಶ ಹೊಂದಿ ಅದು ಸಹಜವಾಗಿ ಏನ ಅದು ಉಳುಮೆ ಆಗ್ತಿರ್ತದ ಭೂಮಿ, ಅದು ನಿಂತು ಬಿಡ್ತದ. ಸಹಜ ಉಳುಮೆ ನಿಂತಾಗ ಏನಾಗ್ಬಿಡ್ತದೆ, ನಾವು ಉಳುಮೆ ಮಾಡಿದಾಗ ಅಷ್ಟೇ ಮೆತ್ತಗಿರ್ತದ, ಮತ್ತೆ ಮಳೆ ಬಂದಾಗ ಬಿರ್ಸಾಗಿಬಿಡ್ತದ. ಮತ್ತೆ ಉಳುಮೆ ಮಾಡಬೇಕು, ಮತ್ತೆ ಕಳೆ ನಿಯಂತ್ರಣ ಮಾಡಬೇಕು. ಉಳುಮೆ ಮಾಡಿಸರ್ತಿಗೊಮ್ಮೆ ಒಂದ್ಸಲ ಉಳುಮೆ ಮಾಡಿದಾಗ ಮೇಲೆ ಕಳೆ ಬೀಜಗಳೆಲ್ಲ ಒಳಗೆ ಹೋಗಿರ್ತಾವ, ಅದು ಮುಂದಿನ ಸಲ ಉಳುಮೆ ಮಾಡಿದಾಗ ಹೊರಗೆ ಬಂದಿರ್ತಾವ. ಹಿಂಗಾಗಿ ನಾವು ಕಳೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೋಗ್ತಾ ಇರ್ತೀವಿ. ನಾವು ಕಳೆಗಳ ಸಮಸ್ಯೆ ಮತ್ತಿಷ್ಟು ಹೆಚ್ಚಾಕಿ ಅಂತ ಹೋಗ್ತದೆ. ಅದೇ ನಾವು ಉಳುಮೆ ನಿಲ್ಲಿಸಿದ್ದಾದ್ರೆ ಆ ಕಳೆಗಳ ಬೀಜಗಳು ಒಳಗೆ ಮುಚ್ಚಂತ ಪ್ರಸಂಗನೇ ಬರಲ್ಲ. ಅದು ಎಲ್ಲಿ ಉದುರಿದ ಕಳೆ ಬೀಜ ಅಲ್ಲೇ ಇರ್ತದೆ, ಅಲ್ಲಿ ನಾಟಕ ಜಾಗ ಸಿಗಲ್ಲ. ಅಲ್ಲಿ ಮಲ್ಚಿಂಗ್ ಅದು ಮಾಡಿರ್ತೇವಲ್ಲ, ಹೀಗಾಗಿ ಮಲ್ಚಿಂಗ್ ಇರೋದ್ರಿಂದ ಕಳೆಗಳ ನಾಟಕ ಅವಕಾಶ ಬಹಳ ಕಡಿಮೆ ಇರ್ತದೆ. ಕಳೆಗಳ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾಟುತ್ತ, ಅದರಿಂದ ಬೆಳೆಗೆ ತೊಂದರೆನೂ ಆಗಲ್ಲ. ಕಳೆಗಳಿಂದ ಮುಂದೆ ಏನಾದ್ರೂ ಬೆಳೆಗೆ ಒಳ್ಳೆಯ ಮಲ್ಚಿಂಗ್ ಸದುಪಾಯ ಆಗುತ್ತೆ ನಮಗೆ. ಕಳೆಗಳು ಕೂಡ ಉಪಯುಕ್ತ ಅನ್ನುವಂತ ಕಳೆಗಳು ಬಹಳ ಉಪಯುಕ್ತವಾದಂತ ವಸ್ತು. ಕಳೆಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಉಳುಮೆ ಮಾಡಬಾರದು, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬಾರದು. ಕೊಟ್ಟಿಗೆ ಗೊಬ್ಬರನು ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡ್ತೀವಿ. ಈ ನೈಸರ್ಗಿಕ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರನು ಉಪಯೋಗ ಮಾಡಬಾರದು. ಕೇವಲ ಜೀವಾಮೃತ ಮತ್ತು ಮಲ್ಚಿಂಗ್ ಈ ಎರಡರಿಂದಾನೆ ನಮಗೆ ಉತ್ತಮವಾದಂತ ಭೂಮಿ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಕಿ ಅಂತ ಹೋಗ್ತದ, ವರ್ಷದಿಂದ ವರ್ಷಕ್ಕೆ ಮೃದುವಾಕಿ ಅಂತ ಹೋಗ್ತದ ಭೂಮಿ. ಆನಂತರ ನಮ್ಗೆ ಉಳುಮೆ ಮಾಡೋಂತ ಕಷ್ಟ ಇಲ್ಲ, ಕಳೆಗಳ ನಿಯಂತ್ರಣ ಮಾಡೋಂತ ಕಷ್ಟ ಇಲ್ಲ. ನಾವ್ ಏನಾದ್ರೂ ಬೀಜ ಹಾಕೋದು, ಅದಕ್ಕೆ ತಕ್ಕಂತ ಪೋಷಕಾಂಶ ನೀರು ಜೀವಾಮೃತ ಒದಗಿಸೋದು, ಆನಂತರ ಏನಾದ ನಾವು ಬೆಳೆ ಕಟಾವು ಮಾಡಿಕೊಳ್ಳೋದು, ಇಷ್ಟೇ ಕೆಲಸ ಇಲ್ಲಿ ಅದರಲ್ಲಿ. ಮತ್ತೀಗ ಭತ್ತವನ್ನ ಸಂಸ್ಕರಣೆ ಮಾಡಿ ಅಕ್ಕಿ ಮಾಡುವಂತ ಒಂದು ಸಂದರ್ಭದೊಳಗೆ ಬಹಳಷ್ಟು ಪೋಷಕಾಂಶಗಳು ಹಾಳಾಗ್ತಾವ, ಇದನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಈ ಅಕ್ಕಿಯನ್ನ ಸಂಸ್ಕರಣೆ ಮಾಡೋತ್ನಾಗ ಪಾಲಿಸ್ ಮಾಡೋದ್ರಿಂದ ಪೋಷಕಾಂಶಗಳು ನಷ್ಟ ಆಗ್ತಾವ. ಮುಖ್ಯವಾಗಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂತ ಇರ್ತದೆ, ಅದು ಪೂರ್ತಿ ಹಾಳಾಗುತ್ತೆ. ಅದು ಆ ತರ ಆಗಲಾರ್ದ ಅನ್ಪಾಲಿಸ್ಡ್ ರೈಸ್ ಮಾಡ್ತೀನಿ. ನಾನ್ ಪಾಲಿಸಿದ ಅಂದ್ರೆ ಪಾಲಿಸ್ ಮಾಡಲಾರದೆ ಕೇವಲ ಏನಾದ ಹಲ್ಲರ್ನಲ್ಲಿ ಅಷ್ಟೇ ಬಂದ ನಂತರ ಪಾಲಿಸರ್ನಲ್ಲಿ ಅದನ್ನ ಕಳಿಸೋದಿಲ್ಲ, ಅದನ್ನ ಹಲ್ಲರ್ನಲ್ಲಿ ಡೈರೆಕ್ಟ್ ಆಗಿ ಉಪಯೋಗ ಡಿಹಲ್ಲಿಂಗ್ ಅಷ್ಟೇ ಮಾಡಿ ಆನಂತರ ಅದನ್ನ ಕ್ಲೀನ್ ಮಾಡಿ ಸಿಪ್ಪೆ ಹೋಗ್ತದೆ ಅಷ್ಟೇ ಮಾರಾಟ ಮಾಡ್ತೀವಿ. ಅದು ಏನಾದ ಕೆಲವು ತಳಿಗಳು ಅಕ್ಕಿ ಏನಾದ ನಾವು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿನೇ ಕೆಲವು ಸಲ ಸಪ್ಲೈ ಮಾಡಬೇಕಾಗ್ತದೆ. ಲೈಟ್ ಪಾಲಿಸ್ ಆಗಲಿ ಇಲ್ಲಂತಂದ್ರೆ ಸಿಂಗಲ್ ಪಾಲಿಸ್ ಆಗಲಿ ಗ್ರಾಹಕರ ಬೇಡಿಕೆ ಈ ಸಾಮಾನ್ಯ ಭತ್ತದಲ್ಲಿ ಈ ತರ ಮಾಡ. ಯಾರಾದರೂ ಇಂಥ ಒಂದು ಭತ್ತ ತಗೊಳ್ಬೇಕಾದ್ರೆ ಅಕ್ಕಿ ತಗೊಳ್ಬೇಕಾದ್ರೆ ನೀವು ಪಾಲಿಶ್ ಮಾಡಿಲ್ಲಲ್ರಿ ಇದನ್ನ ಹೆಂಗ ಅಂತೇಳಿ ಅನ್ನುವಂಥದ್ದು ಏನಾರ ವಿಚಾರ ಮಾಡಿದಾರ? ಅವರಿಗೆಲ್ಲ ನಾವು ತಿಳುವಳಿಕೆ ಕೇಳ್ತೀವಿ, ಪಾಲಿಸ್ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಪೋಷಕಾಂಶಗಳು ನಷ್ಟ ಆಗ್ತವೆ. ಮುಖ್ಯವಾಗಿ ಬಿಪಿ ಶುಗರ್ ಇರುವಂತವರಿಗೆ ನಾರಿನಂಶ ಮುಖ್ಯ. ಈ ನಾರಿನಂಶ ಎಲ್ಲ ನಷ್ಟ ಆಗ್ತದೆ. ನಾರಿನಂಶ ಅದರಲ್ಲಿ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ತದೆ. ನಾರಿನಂಶ ಅದರಲ್ಲಿ ಇರೋದ್ರಿಂದ ಅದು ನಮಗೆ ಈ ಶುಗರ್ ಏನದ ನಾವು ಡೈಜೆಷನ್ ಆಗೋತ್ನಾಗ ನಿಧಾನವಾಗಿ ಬಿಡುಗಡೆ ಮಾಡ್ತದೆ, ಅಂದ್ರೆ ನಿಧಾನವಾಗಿ ರಕ್ತಗತ ಆಗುವಂತೆ ಮಾಡ್ತದೆ. ಫೈಬರ್ ಏನಂತಾರಲ್ಲ, ಈ ಫೈಬರ್ ಪೂರ್ತಿ ನಷ್ಟ ಆದಾಗ ಈ ಫೈಬರ್ ಇರಲಾರ್ದೆ ಬರೇ ಕಾರ್ಬೋಹೈಡ್ರೇಟ್ ಮಾತ್ರ ಇತ್ತಂತಂದ್ರೆ ಶುಗರ್ ಏನಾದ ಫಾಸ್ಟ್ ಆಗಿ ರಿಲೀಸ್ ಆಗ್ತದೆ. ಹೀಗಾಗಿ ಏನಾದ ಫಾಸ್ಟ್ ಆಗಿ ರಕ್ತಗತ ಆಗೋದ್ರಿಂದ ಶುಗರ್ ಪ್ರಮಾಣ ಹೆಚ್ಚಾಗ್ತದೆ. ಈಗ ಶುಗರ್ ಪೇಷಂಟ್ ಇದ್ದವರಿಗೆ ಮತ್ತೆ ಬಿಪಿ ಇದ್ದವರಿಗೆ ಇಂಥವರಿಗೆಲ್ಲ ಏನಾದ ಅನ್ಪಾಲಿಶ್ಡ್ ರೈಸ್ ಆದ್ರೆ ಚೆನ್ನಾಗಿರ್ತದೆ. ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ನಿಮ್ಮ ಅಕ್ಕಿ? ನಮ್ಮ ಅಕ್ಕಿನ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೇಡಿಕೆ ಬರ್ತಾ ಅಲ್ಲಿ ಎಲ್ಲ ಮಾರಾಟ ಮಾಡ್ತದೆ. ಅಷ್ಟು ನೆಟ್ವರ್ಕ್ ಗಳಿಗೆ ಗೊತ್ತಾಗಿದೆ ನೀವು ಮಾರಾಟ ಅಂತ? ಗೊತ್ತಾಗಿದೆ. ಒಂದೇ ಸಲಕ್ಕೆ ನಾವು ಮಾರಾಟ ಮಾಡ್ಕೋಬೇಕಾದ್ರೆ ಆ ವ್ಯವಸ್ಥೆ ಇನ್ನ ಇಲ್ಲ ನಮಗೆ. ಇಲ್ಲಿ ಎಲ್ಲೆಲ್ಲಿ ಗ್ರಾಹಕರು ಸಿಗ್ತಾರೋ ಅಲ್ಲಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತೆ ಯಾದಗಿರಿ ಗುಲ್ಬರ್ಗಾದೊಳಗೆ ಹೆಂಗದ ನಿಮ್ಗೆ ಬೇಡಿಕೆ ಅದ ಈ ಜಿಲ್ಲೆಗಳಲ್ಲಿ? ನಮ್ಮ ಜಿಲ್ಲೆಗಳಲ್ಲೇ ಬೇಡಿಕೆ ಐತಿ, ಹೊರಗಿನ ಜಿಲ್ಲೆಗಳನ್ನ ಬೇಡಿಕೆ ಇದೆ, ಹೊರಗಿನ ರಾಜ್ಯಗಳಲ್ಲಿನ ಬೇಡಿಕೆ ಇದೆ. ಆನಂತರ ಏನಾದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಬೇಡಿಕೆ ಬಂದಷ್ಟು ನಾವು ಸಪ್ಲೈ ಮಾಡಕ್ಕೆ ಇನ್ನ ಆಗ್ತಾ ಇಲ್ಲ. ಮತ್ತೆ ಈಗ 2 ಎಕರೆ ಒಳಗೆ ಮಾಡ್ತಾ ಇದ್ದೀರಿ ನೀವು, ಮುಂದಿನ ದಿವಸಗಳಲ್ಲಿ ಏನು ನೀವು ಉಳಿದಂತ ಏನು ಕ್ಷೇತ್ರ ಅದ ಅದರೊಳಗೆ ವಿಸ್ತರಣೆ ಮಾಡ್ತೀರಾ ಹೆಂಗ? ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಕ್ಷೇತ್ರಕ್ಕೆ ಅದನ್ನ ವಿಸ್ತರಣೆ ಮಾಡ್ತೀವಿ. ಅದರ ಜೊತೆಗೆ ಪಕ್ಕದ ರೈತರನ್ನು ಹುರಿದುಂಬಿಸಿ ಅವರಿಗಿನ ನಮ್ಮ ಸಾವಯವದ ಬಗ್ಗೆ ತಿಳುವಳಿಕೆ ಹೇಳಿ ಅವರು ನಮ್ಮ ಸಾವಯವಕ್ಕೆ ಬಂದು ಅವರು ಒಂದಿಷ್ಟು ಉತ್ಪಾದನೆ ಮಾಡುವಾಗ ನೋಡ್ಕೊಂತೀವಿ. ಅದರ ಜೊತೆಗೆ ಒಂದು ಸಂಘ ಒಂದು ಮಾಡಿಕೊಂಡ ಕೇಸ್ ಅದರ ಸಂಘದಲ್ಲಿಂತ ಉತ್ಪನ್ನ ಮಾಡಿ ಆ ಸಂಘದಲ್ಲಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಮುಂದೆ ಅದು ನಮ್ಮ ಕನಸು ನನಸಾಗಬಹುದಂತ ಒಂದು ನಂಬಿಕೆ. ನಿಶ್ಚಿತವಾಗಿಯೂ ನಿಮ್ಮ ಕನಸು ನನಸಾಗ್ತದೆ. ಯಾಕಪ್ಪ ಅಂತಂದ್ರೆ ಶ್ರಮ ಪಟ್ಟು ನೀವು ದುಡಿತಾ ಇದ್ದೀರಿ, ಒಂದು ಮತ್ತೆ ಏಕೋಭಾವದಿಂದ ದುಡಿತಾ ಇದ್ದೀರಿ, ಜನರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನಿಮಗ ಒಳ್ಳೇದಾಗ್ಲಿ, ಮುಂದಿನ ದಿವಸಗಳಲ್ಲಿ ನಿಮ್ಮ ಎಲ್ಲಾ ಕನಸುಗಳು ಈಡೇರ್ಲಿ ಅಂತ ಹೇಳಿ ಹಾರೈಸ್ತೀವಿ. ಶ್ರೀರಾಮಮೂರ್ತಿಗಳು, ಈಗ ಯಾರಾದರೂ ನಿಮಗೆ ಮಾತಾಡಿಸಬೇಕು, ರೈತರು ನಿಮ್ಮ ಹತ್ರ ಒಂದು ಬೀಜ ತಗೋಬೇಕು ಅಥವಾ ಗ್ರಾಹಕರು ನಿಮ್ ಕಡೆ ಅಕ್ಕಿ ಖರೀದಿ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ 9595358080506767 ಈ ನಂಬರ್ಗೆ ಯಾವಾಗ ಯಾರಾದ್ರೂ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಅಕ್ಕಿನೂ ಸಿಗ್ತದ, ಮಾವನು ಸಿಗ್ತದ, ಅವ್ರು ಏನ್ ಬೇಕಾದ್ರೂ ಬೇಡಿಕೆ ಮಾಡಬಹುದು. ಅಂದ್ರೆ ಮಾಹಿತಿ ಕೂಡ ಕೊಡ್ತೀರಿ, ಉಪಯೋಗ ಮಾಡಬೇಕು, ಯಾವ ರೀತಿ ಬೆಳಿಬೇಕು ಎಲ್ಲಾ ಮಾಹಿತಿನೂ ಕೊಡ್ತೀವಿ. ರಾಮಮೂರ್ತಿ ಅವರೇ, ಈಗ ನಿಮ್ಮ ಶಿಕ್ಷಣ ಎಲ್ಲಿ ತನಕ ಆಗಿದೆ? ನಮ್ಮ ಶಿಕ್ಷಣ ನೋಡ್ರಿ, ನಾವು ಓದು ಬರೆಯೋದಷ್ಟು ಕಲ್ತಿದ್ದೀವ್ರಿ 6ನೇ ತರಗತಿ ಒಳಗೆ. ಅಂದ್ರೆ ಶಿಕ್ಷಣ ಪೂರ್ತಿಗೊಳಿಸಲಿಲ್ಲ ನಾವು, ನಡಬರ್ಕೆ ಬಿಟ್ಟು ಬಂದು ಕೃಷಿಯಲ್ಲಿ ಸೇರ್ಕೊಂಡಿದ್ದೀನಿ. ಈಗ 6ನೇ ತರಗತಿ ತನಕ ಮಾತ್ರ ನೀವು ಓದಿರಿ, ಇಷ್ಟೆಲ್ಲ ಒಂದು ತಾಂತ್ರಿಕ ತಿಳುವಳಿಕೆಯನ್ನ ನೀವು ಹೆಂಗ್ ಗಳಿಸ್ಕೊಂಡ್ರಿ? ತಾಂತ್ರಿಕ ತಿಳುವಳಿಕೆ ಅಂತಂದ್ರೆ ನನಗೆಲ್ಲ ಆಸಕ್ತಿ ಬಹಳ ಇರ್ತದೆ ತಾಂತ್ರಿಕತೆ ಬಗ್ಗೆ ತಿಳ್ಕೊಳ್ಳೋದು. ನಿಜವಾಗಿ ಹೇಳ್ಬೇಕಾದ್ರೆ ಓದಿನಲ್ಲಿನ ಬಹಳ ಆಸಕ್ತಿ ಇತ್ತು, ಆದ್ರೆ ಓದು ನಿಲ್ಲಿಸಕ ಅನಿವಾರ್ಯ ಕಾರಣದಿಂದ ನಿಲ್ಲಿಸಿದ್ದೀನಿ. ಹೀಗಾಗಿ ನನಗೆ ಆಸಕ್ತಿಗೆ ಏನು ಕೊರತೆ ಇದ್ದಿಲ್ಲ. ಹಿಂಗಾಗಿ ಓದು ನಿಲ್ಲಿಸಿದ್ರು ಮುಂದೇನಾದ ಸಾಹಿತ್ಯ ಆಗಲಿ ಯಾವುದೇ ನಾವು ಪುಸ್ತಕಗಳಾಗಲಿ, ಮುಖ್ಯವಾಗಿ ನಿಮ್ಮ ಆಕಾಶವಾಣಿನೇ ನನಗೆ ಮೊದಲು ಬೆನ್ನೆಲುಬಾಗಿ ನಿಂತಿದ್ದೆ. ನಿಮ್ಮ ಆಕಾಶವಾಣಿ ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೆ. ಆನಂತರ ಕೃಷಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಇದ್ರು ಅದನ್ನು ಓದಿ ತಿಳ್ಕೊಂತ ಇದ್ದೆ. ಹೀಗಾಗಿ ಏನಾದ ಅದು ಮುಂದೆ ನನಗೆ ದಾರಿ ತೋರಿಸ್ತೀರಿ. ಮುಖ್ಯವಾಗಿ ನಾವು ಆಕಾಶವಾಣಿಗೆ ನಾವು ಧನ್ಯವಾದ ಹೇಳಬೇಕು. ನಿಮಗೂ ಕೂಡ ಧನ್ಯವಾದಗಳು. ಯಾಕಪ್ಪ ಅಂತಂದ್ರ ರೈತರ ಸಲುವಾಗಿ ಇರುವಂತಹ ಕಾರ್ಯಕ್ರಮಗಳು ರೈತರು ಕೇಳಿದ್ರೆ ಮತ್ತೆ ಅದನ್ನು ಉಪಯೋಗ ಮಾಡ್ಕೊಂಡ್ರಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಈಗ ನೀವು ರೇಡಿಯೋ ಕೇಳೋದಲ್ಲದೆ ಮತ್ತ ವಿಜ್ಞಾನಿಗಳನ್ನ ಏನಾದರೂ ಭೇಟಿಯಾಗುವಂತಹದ್ದು, ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳುವಂತಹದ್ದು, ಬೇರೆ ಬೇರೆ ರೈತರು ಯಾರು ಬೆಳೆದಿರ್ತಾರಲ್ಲ ಪ್ರಗತಿಪರ ರೈತರು ಇರ್ತಾರೆ, ಅವ್ರ ವಿಚಾರಗಳನ್ನ ನೀವೇನಾದ್ರೂ ತಗೊಂಡಿರಿ? ಪ್ರಗತಿಪರ ರೈತರ ವಿಚಾರಗಳು ಹೆಚ್ಚಾಗಿ ರೇಡಿಯೋ ಪ್ರೋಗ್ರಾಮ್ ನಲ್ಲಿ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ಅಗ್ರಿಕಲ್ಚರ್ ಜರ್ನಲ್ ಏನೋ ಬರ್ತಾ ಇರ್ತಾವಲ್ಲ, ಅವನು ಓದ್ತಾ ಇದ್ದೀವಿ. ಒಟ್ಟೆ ಯಾವುದೇ ಮಾಧ್ಯಮ ಇರಲಿ, ಯಾವುದೇ ಮಾಧ್ಯಮದಿಂದ ನಮಗ ಕೃಷಿ ಬಗ್ಗೆ ಮಾಹಿತಿ ಸಿಕ್ತು ಅಂತಂದ್ರೆ ಅದು ತಕ್ಷಣ ನಮ್ಮ ತಲೆಗೆ ಹೋಗ್ತಿತ್ತು. ಅದೇ ಬೇರೆ ಕ್ಷೇತ್ರದ ಮಾಹಿತಿ ನಿಮ್ ರೇಡಿಯೋದಲ್ಲೇ ಬೇರೆ ಕ್ಷೇತ್ರ ಬಗ್ಗೆ ಎಷ್ಟೋ ಮಾಹಿತಿ ಬರ್ತಿತ್ತು, ಅದು ತಲೆಗೆ ಹೋಗಲಿಲ್ಲ. ನಾನು ಕೃಷಿ ಬಗ್ಗೆ ಮಾತ್ರ ತಕ್ಷಣ ತಲೆಗೆ ಹೋಗ್ತಿತ್ತು. ಅಂದ್ರೆ ಆಸಕ್ತಿ ಇರ್ತದೆ, ಆಸಕ್ತಿ ಇರೋದ್ರಿಂದ ಜಲ್ದಿ ನಮಗೆ ಹಿಡಿಸ ತಕ್ಷಣ ಹಿಡಿಸ್ತಿತ್ತು. ನಾನು ಒಳ್ಳೇದು ಶ್ರೀರಾಮೂರ್ತಿ ರೆಡ್ಡಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಂಧುವರ ಜೊತೆಗೆ ನೀವು ಯಾವ ರೀತಿ ನಿಮ್ಮ ಒಂದು ಕಕ್ಕೇರ ಅನ್ನುವಂತಹ ಒಂದು ಗ್ರಾಮದೊಳಗೆ ಯಾವ ರೀತಿ ಭತ್ತವನ್ನು ಬೆಳೀತಾ ಇದ್ದೀರಿ, ವಿಶೇಷವಾಗಿ ಔಷಧೀಯ ಗುಣವುಳ್ಳಂತಹದ್ದು, ಮತ್ತೆ ಈಗ ಸಿಗದೇ ಇರುವಂತಹ ಒಂದು ಭತ್ತದ ತಳಿಯನ್ನು ಬೆಳೀತಾ ಇದ್ರಿ, ಅದರ ಜೊತೆಗೆ ಬೇರೆ ಬೇರೆ ತಳಿಗಳ ಭತ್ತವನ್ನು ಕೂಡ ನೀವು ಅಭಿವೃದ್ಧಿ ಮಾಡಿ ಉಳಿಸಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ರಿ. ಒಳ್ಳೇದು, ನಿಮ್ಮ ಮುಂದಿನ ದಿನಗಳಲ್ಲಿ ಕೂಡ ನೀವು ಸಾಕಷ್ಟು ಅಭಿವೃದ್ಧಿ ಹೊಂದ್ರಿ ಅಂತ ಹೇಳಿ ಆಕಾಶವಾಣಿಯ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹಾರೈಸ್ತೀವಿ. ನಮ್ಮ ಎಲ್ಲ ಕೇಳುಗರ ಜೊತೆಗೆ ನೀವು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ದೇಸಿ ಭತ್ತದ ತಳಿ ಸಂರಕ್ಷಣೆ ಈ ವಿಷಯವಾಗಿ ಇದುವರೆಗೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದ ರೈತರಾದ ಶ್ರೀರಾಮ್ ಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ನಾ ಭಾರತ ನನ್ನಲ್ಲಿದೆ ಭಾರತ, ನಾನು ಶಕ್ತಿ ನನ್ನಲ್ಲದಗಿದೆ ಶಕ್ತಿ. ಮತದಾರರ ಜಾಗೃತಿ ಕುರಿತಾಗಿ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸಿಬಿ ವೇದಮೂರ್ತಿಯವರು ಹೀಗೆನ್ನುತ್ತಾರೆ. ನಿರ್ಭಯವಾಗಿ ಮತ್ತು ನಿರ್ಭೀತಿಯಿಂದ ನೀವು ಮತವನ್ನು ಹಾಕಬಹುದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಿಮ್ಮ ಬೆನ್ನಿಗೆ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಇದೆ. ಯಾವುದೇ ಭಯ ಇಲ್ಲದೆ ನೀವು ಓಟ್ ಹಾಕಿ. ಮತದಾನ ಮಾಡಿ ಪ್ರಜಾಪ್ರಭುತ್ವ ಬಲಗೊಳಿಸಿ ಬಲಗೊಳಿಸಿ ಬಲಗೊಳಿಸಿ. ಕೃಷಿ ರಂಗದಲ್ಲಿ ಈಗ ಭೀಮಣ್ಣ ಸುತಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ವ್ಯಾಪಾರ ಎನಗಾಯಿತೋ ಎಲ್ಲಿಗೆ ಬಂದು ಉದ್ಯೋಗ ಎನಗಾಯಿತೋ. ಪ್ರೇಮ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ಎಲೆ ಮನವೇ ನೆನೆ ಮನವೇ ಸುಲಭನು ಸೇವ ತನ್ನ ಬಕೋತರಿಗೆ ಸುಲಭನು ಸೇವ ತನ್ನ ಬಕೋತರಿಗೆ ಸುತಾರ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳು ಬಿತ್ತರವಾದವು. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ.